ಈಗ ಕೇಳಿ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು 10-15% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಮಹಗಾಂವ್ ಗ್ರಾಮದ ಮಹಾಲಿಂಗ ಗುಂಡಪ್ಪ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಮಹಗಾಂವ್ ಗ್ರಾಮದ ಮಹಾಲಿಂಗ ಗುಂಡಪ್ಪ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳುತ್ತಿರುವಿರಿ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ, ಎಂಥ ಮಾನವ ಜನ್ಮ ಮತ್ತೆ ಸಿಕ್ಕಿದ್ದೇ ನರಪ್ಪಯ್ಯ, ಎಂಥ ಜನ್ಮ ಮತ್ತೆ ಸಿಕ್ಕಿದ್ದೇ ನರಪ್ಪಯ್ಯ, ಗಾಂಧಿ ಸಂಸಾರಕ ಬಿಂದು ಕೆಟ್ಟಿರಪ್ಪಯ್ಯ, ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ, ಎಂಥ ಜನ್ಮ ಮತ್ತೆ ಸಿಕ್ಕಿದ್ದೇ ನರಪ್ಪಯ್ಯ, ಜನ್ಮ ಮತ್ತೆ ಸಿಕ್ಕೇ ನರಪ್ಪಯ್ಯ. ಹರದಿರ ಮೋಹಕ್ಕಾಗಿ ಹರನ ಪೂಜೆ ಮಾಡಲು ಬಿಟ್ಟು ಬರದೆ ನಿದ್ರೆ ಮಾಡಿ ನೀವು ಕೆಟ್ಟಿರಪ್ಪಯ್ಯ, ಹರದಿರ ಮೋಹಕ್ಕಾಗಿ ಹರನ ಪೂಜೆ ಮಾಡಲು ಬಿಟ್ಟು ಬರದೆ ನಿದ್ರೆ ಮಾಡಿ ನೀವು ಕೆಟ್ಟಿರಪ್ಪಯ್ಯ, ಪರಮಾನಂದ ಪ್ರಾಪ್ತ ಕೀರಪ್ಪ ಜನ್ಮ ಮತ್ತೆ ಸಿಕ್ಕಿದ್ದೇ ನರಪ್ಪಯ್ಯ ಜನ್ಮ ಮತ್ತೆ ಸಿಕ್ಕ